ತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯ ಮಹಾತ್ಮ ಜಯವು ಮೋಹನ ಪತಿತ ಜನ ತಂತ್ರ ನಿವಾರಣ ಜಯ ಮಹಾತ್ಮ ಜಯವು ಮೋಹನ ಪತಿತ ಜನ ಸಂಜೀವನ ಪತಿತ ಜನ ಸಂಜೀವನ ತಿರುಗುತ ಮುರಳಿಯೂದಿದ ಮೋಹನ ಭರತ ಧರಣಿಯೊಳೆಲ್ಲ ತಿರುಗುತ ಮುರಳಿಯೂದಿದ ಮೋಹನ ಕುರಿಜನರು ನರಹರಿಗಳಾದರು ಕುರಿಜನರು ನರಹರಿ ದೇವ್ ಇನ್ನೊಂದ್ ಕಡೆ ನೋಡಿ, ನಮ್ ಮೂಡೇನಾದ್ರೂ ಚೆನ್ನಾಗಿದ್ರೆ, ನಮ್ ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ, ನಾವ್ ಯಾವ್ದೇ ಕೆಲಸವನ್ನಾದ್ರೂ ಸರಿ ಇದ್ ಮಾಡಲ್ಲ ಅದ್ ಮಾಡಲ್ಲ ಅಂತ ಹೇಳಲ್ಲ, ಇಲ್ಲ ನಾನ್ ಮಾಡ್ತೀನಿ ಇದನ್ನ ಇವಾಗ್ಲೇ ಮಾಡ್ತೀನಿ ಅನ್ನೋ ಒಂದು ಚೈತನ್ಯ ನಮ್ಮಲ್ಲಿ ಎದ್ದು ಕಾಣುತ್ತೆ. ಇದನ್ನೇ ಗಾಂಧೀಜಿಯವರು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಭಾರತದಂತಹ ರಾಷ್ಟ್ರದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸದಷ್ಟೇ ವಯಸ್ಕರ ಶಿಕ್ಷಣವೂ ಕೂಡ ಅಗತ್ಯ ಎನ್ನುವುದು ಗಾಂಧೀಜಿಯವರ ವಾದವಾಗಿತ್ತು. ಈಗಿನ ಕಾಲದಲ್ಲಿ ಯಾವೊಬ್ಬ ವ್ಯಕ್ತಿನೂ ಕೂಡ ತಮ್ಮ ಮಕ್ಕಳನ್ನ ನಾನು ಸ್ಕೂಲಿಗೆ ಕಳಿಸಲ್ಲ, ಋಣವನ್ನು ಸ್ವಲ್ಪವಾದರೂ ತೀರಿಸಿದಂತಾಗುತ್ತದೆ. ಈ ಪ್ರಯತ್ನದಲ್ಲಿ ನಾವು ಸಫಲರಾಗುತ್ತೇವೆಯೇ ಎಂಬ ಸಂದೇಹ ಬೇಡ ಎಂದು ನಿಖರವಾಗಿ ಬರೆದಿದ್ದಾರೆ. ಅವರ ಪ್ರಕಾರ ಹಳ್ಳಿಗಳನ್ನು ಶುಚಿಗೊಳಿಸಬೇಕು ಹಾಗೂ ಬೆಳವಣಿಗೆಯ ಹಾದಿಯಲ್ಲಿ ಸಾಗಿಸಬೇಕು. ಸ್ವಚ್ಛತೆಯೇ ಮೊದಲ ಪಾಠ. ಹಳ್ಳಿಗಳ ನೈರ್ಮಲ್ಯ ಬಹಳ ಮುಖ್ಯ. ಗಾಂಧೀಜಿಯವರ ರಚನಾತ್ಮಕ ಪ್ರಬಂಧದಲ್ಲಿನ 10ನೇ ವಿಷಯ ಹೀಗಿದೆ, ಆರೋಗ್ಯ ಮತ್ತು ಶುಚಿತ್ವದ ಶಿಕ್ಷಣದ ಬಗ್ಗೆ. ನಾವು ಕುಡಿಯಲು ಉಪಯೋಗಿಸುವ ಪೂಜಿಸುವ ನದಿಗಳನ್ನು ಕೊಳಚೆಯ ಗುಂಡಿಗಳನ್ನಾಗಿ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ಅಕ್ಷರ ಜ್ಞಾನವನ್ನು ಹರಡುವುದಕ್ಕಿನ್ನ ಜರೂರಾಗಿ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆ ಬೆಳೆಸಬೇಕು ಎಂದು ಅವರು ನಂಬಿದ್ದರು. ಪೂಜಿಸುವ ನದಿಗಳನ್ನು ಕೊಳಚೆಯ ಗುಂಡಿಗಳನ್ನಾಗಿ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ಅಕ್ಷರ ಜ್ಞಾನವನ್ನು ಹರಡುವುದಕ್ಕಿನ್ನ ಜರೂರಾಗಿ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆ ಬೆಳೆಸಬೇಕು ಎಂದು ಅವರು ನಂಬಿದ್ದರು.